ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಕೇಂದ್ರವಿದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:20 ಸಮಯ. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ನಮ್ಮ ಕಾರ್ಯಕ್ರಮವನ್ನು ಇದೀಗ ಆರಂಭಿಸೋಣ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಇದು. ಕೃಷಿರಂಗ ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಮಸ್ಕಾರ ಹಾಗೂ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಸಾವಯವ ಗೊಬ್ಬರ ತಯಾರಿಕಾ ಪದ್ಧತಿಗಳು, ಸಾವಯವ ಗೊಬ್ಬರದ ಮಹತ್ವ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಸತೀಶ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಮೊದಲಿಗೆ ಒಂದೆರಡು ಪ್ರಕಟಣೆಗಳು. COVID-19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆ ಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94%ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. COVID-19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ. ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. COVID-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. August 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಸತೀಶ್ ಅವರೇ. ನಮಸ್ಕಾರ. ನಾವು ಕೃಷಿಯನ್ನು ಮಾಡುವಾಗ ಮುಖ್ಯವಾಗಿ ಪೋಷಕಾಂಶಗಳನ್ನು ನಮ್ಮ ಬೆಳೆಗಳಿಗೆ ಪೂರೈಕೆ ಮಾಡಬೇಕಾಗತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಸಾವಯವ ಗೊಬ್ಬರದ ರೂಪದಲ್ಲೂ ಕೂಡ ಪೂರೈಕೆಯನ್ನು ಮಾಡ್ತಾ ಇರ್ತೀವಿ. ತಾವಿವತ್ತು ಈ ಕೃಷಿನಲ್ಲಿ ಈ ಸಾವಯವ ಗೊಬ್ಬರದ ಬಳಕೆ ಬಗ್ಗೆ, ಇದರ ಮಹತ್ವದ ಬಗ್ಗೆ, ಜೊತೆಗೆ ಈ ಮುಖ್ಯವಾದ ಒಂದು ಸಾವಯವ ಗೊಬ್ಬರದ ರೂಪ ಅಂದರೆ ಕಾಂಪೋಸ್ಟ್ ಗೊಬ್ಬರ, ಈ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಯಾವ್ಯಾವ ಪದ್ಧತಿಗಳನ್ನು ಅನುಸರಿಸಿ ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಸಾವಯವ ಗೊಬ್ಬರಗಳು ಅಂದರೆ ಏನು ಅಂತ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈಗ ಸಾವಯವ ಗೊಬ್ಬರಗಳು ಅಂತಂದರೆ ನೈಸರ್ಗಿಕವಾಗಿ ದೊರೆಯುವಂಥ ಕೃಷಿ ತ್ಯಾಜ್ಯಗಳನ್ನು ನಾವು ಬಳಸಿ ಅದರಲ್ಲಿ ಗಂಜಲ ಅಥವಾ ಕೊಟ್ಟಿಗೆ ಗೊಬ್ಬರ ಈ ಥರ ವಿವಿಧ ಮೂಲಗಳನ್ನು ಬೆರೆಸಿ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿ ಆ ವಸ್ತುಗಳನ್ನು ಜಮೀನಿಗೆ ಬಳಸೋದನ್ನು ನಾವು ಸಾವಯವ ಗೊಬ್ಬರಗಳು ಅಂತ ಹೇಳ್ತೀವಿ. ಅಂದರೆ ಈ ಸಾವಯವ ಗೊಬ್ಬರಗಳ ಒಂದು ಅಗತ್ಯತೆಯ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಈಗ ಸುಮಾರು ನಾವು ಗಮನಿಸ್ಬೋದು, ಒಂದು 3-4 ದಶಕಗಳಿಂದ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾವಯವ ಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅವರಲ್ಲಿ ದನಕರುಗಳು ಇಲ್ಲದೇ ಇರ್ಬೋದು, ಯಾವುದೋ ಒಂದು ಮೂಲಗಳಿಂದ ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ಏನಾಗಿದೆ ಅಂದ್ರೆ ಮಣ್ಣಿನಲ್ಲಿರುವಂತ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ರಾಸಾಯನಿಕ ಗೊಬ್ಬರಗಳಲ್ಲಿ ಪ್ರಮುಖವಾದ್ದು ಸಾರಜನಕ, ರಂಜಕ, ಪೊಟಾಷ್ ದೊರೆಯುವಂತ ಗೊಬ್ಬರಗಳನ್ನು ಬಳಸೋದ್ರಿಂದ ಲಘು ಪೋಷಕಾಂಶಗಳ ಪ್ರಮಾಣ ಕಡಿಮೆ ಆಗೋಗ್ತಾ ಇದೆ. ಇದರ ಜೊತೆಗೆ ಮಣ್ಣಿನಲ್ಲಿ ಭೌತಿಕ ಗುಣಗಳನ್ನು ಕಡಿಮೆ ಆಗ್ತಾ ಇದೆ. ಈ ಎರಡೂ ಕಾರಣಗಳಿಂದ ಸಾವಯವ ಗೊಬ್ಬರಗಳನ್ನು ಬಳಸಿದ್ದೇ ಆದಲ್ಲಿ ಮಣ್ಣಿನಲ್ಲಿರುವಂತ ಭೌತಿಕ ಗುಣಗಳನ್ನು ಹೆಚ್ಚಾಗೋದ್ರ ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳು ದೊರೆಯೋದ್ರಿಂದ ಮಣ್ಣಿನ ಫಲವತ್ತತೆ ವೃದ್ಧಿಯಾಗುತ್ತೆ. ಇನ್ನು ಮುಖ್ಯವಾಗಿ ಈ ಸಾವಯವ ಗೊಬ್ಬರಗಳ ವಿಧಗಳು ಯಾವ್ಯಾವು ಅಂತೀರಿ? ಈಗ ಸಾವಯವ ಗೊಬ್ಬರಗಳಲ್ಲಿ ಕೆಲವೊಂದು ವಿಧಗಳಿದೆ, ಪ್ರಮುಖವಾಗಿ ಎರಡು ವಿಧಗಳು ಅಂತ ಹೇಳ್ಬೋದು. ಒಂದು ಮೊದಲನೇದಾಗಿ ಬೃಹತ್ ಸಾವಯವ ಗೊಬ್ಬರಗಳು ಅಂದ್ರೆ ಬಲ್ಕಿ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಹೇಳ್ತೀವಿ. ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಜಮೀನಿಗೆ ಬಳಸಬೇಕಾಗತ್ತೆ. ಇನ್ನೊಂದು ಸಾಂದ್ರೀಕೃತ ಸಾವಯವ ಗೊಬ್ಬರಗಳು ಅಂತ ಅಂದ್ರೆ ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳ್ತೀವಿ. ಇದರ ಅಲ್ಪ ಪ್ರಮಾಣದಲ್ಲಿ ಬಳಸಿದ್ರು ಸಹ ಹೆಚ್ಚಿನ ಒಂದು ಪೋಷಕಾಂಶಗಳು ಜಮೀನಿಗೆ ದೊರಕುತ್ತೆ. ಮುಖ್ಯವಾಗಿ ಈಗ ತಾವು ಬೃಹತ್ ಸಾವಯವ ಗೊಬ್ಬರಗಳು ಅಂತ ಹೇಳಿದ್ರಿ, ಇವು ಯಾವ್ಯಾವು, ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀವಿ. ಈಗ ಪ್ರಮುಖವಾಗಿ ಸಾವಯವ ಗೊಬ್ಬರಗಳಲ್ಲಿ ಬೃಹತ್ ಸಾವಯವ ಗೊಬ್ಬರಗಳು ಅಂದ್ರೆ ಬಲ್ಕಿ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಮೊದಲನೆಯದಾಗಿ ಕೊಟ್ಟಿಗೆ ಗೊಬ್ಬರ. ರೈತರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ನಾವು ದನಕರುಗಳನ್ನ ರಾತ್ರಿ ಹೊತ್ತು ಕೊಟ್ಟಿಗೆಯಲ್ಲಿ ಕಟ್ಟಾಕಿರ್ತೀವಿ, ಅದಕ್ಕೆ ಮೇವು ಸ್ವಲ್ಪ ಕೊಟ್ಟಿರ್ತೀವಿ, ಉಳಿಕೆಯ ಮೇವು ಜೊತೆಗೆ ಸಗಣಿ ಮತ್ತೆ ಗಂಜಲ. ಇದನ್ನ ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬ ರೈತರು ಗುಡಿಸಿ ತಿಪ್ಪೆಗುಂಡಿನಲ್ಲಿ ಶೇಖರಿಸ್ತಾರೆ. ಇದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರದ ಒಂದು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಇನ್ನೊಂದು ಸಾವಯವ ಗೊಬ್ಬರ ಅಂತಂದ್ರೆ ಕಾಂಪೋಸ್ಟ್. ಈಗ ಬೆಳೆ ಉಳಿಕೆಗಳನ್ನ ತೆಗೆದು ಅದರ ಜೊತೆಗೆ ಗಂಜಲ ಸಗಣಿನ ಮಿಶ್ರಣ ಮಾಡಿ ಇದರಿಂದ ತಯಾರಾಗುವಂಥದಕ್ಕೆ ಕಾಂಪೋಸ್ಟ್ ಗೊಬ್ಬರ ಅಂತ. ಇದರಲ್ಲಿ ಎರಡು ಪ್ರಮುಖವಾದ ಎರಡು ವಿಧಗಳಿದೆ. ನಗರದ ಒಂದು ತ್ಯಾಜ್ಯಗಳಿಂದ ಉಪಯೋಗಿಸಿ ಬೆಳೆಸುವಂಥ ಕಾಂಪೋಸ್ಟು, ಗ್ರಾಮೀಣ ಪ್ರದೇಶದಲ್ಲಿ ದೊರಕುವಂಥ ತ್ಯಾಜ್ಯಗಳನ್ನು ಬಳಸುವಂಥ ಕಾಂಪೋಸ್ಟು. ಇದರ ಜೊತೆಗೆ ಮೂರನೇದಾಗಿ ಹಸರೆಲೆ ಗೊಬ್ಬರಗಳು. ಹಸರೆಲೆ ಗೊಬ್ಬರಗಳು ಅಂತಂದ್ರೆ ಈಗ ಗ್ಲಿರ್ಸಿಡಿ ಆಗಿರ್ಬೋದು, ಉರುಳಿ ಆಗಿರ್ಬೋದು, ಈ ಯಾವುದೇ ಒಂದು ಬೇಳೆಕಾಳುಗಳು ಉಳಿಕೆಗಳನ್ನ ನಾವು ಅಲ್ಲೇ ಬೆಳೆದು ಅಲ್ಲೇ ಸೇರಿಸುವಂಥದ್ದು, ಅಥವಾ ಬೇರೆ ಹೊಲದಲ್ಲಿ ಬದುಗಳಲ್ಲಿ ಬೆಳೆದು ಆ ಬದುಗಳಲ್ಲಿ ಬೆಳೆದಿರುವಂತಹ ಒಂದು ಸೊಪ್ಪನ್ನು ತಂದು ಜಮೀನಿಗೆ ಸೇರಿಸುವಂಥದ್ದು. ನಾಲ್ಕನೇದಾಗಿ ಎರೆಹುಳ ಗೊಬ್ಬರಗಳು. ಎರೆಹುಳುಗಳು ನಿಮ್ಗೆಲ್ಲರಿಗೂ ಗೊತ್ತಿರೋದಂದ್ರೆ ರೈತರ ಮಿತ್ರ ಅಂತ ಹೇಳ್ತೀವಿ. ಎರೆಹುಳುಗಳನ್ನು ತಂದು ಈ ಹಸರೆಲೆಗಳ ಜೊತೆಗೆ ಮಿಶ್ರಣ ಮಾಡಿ ಬಿಟ್ರೆ ಅದು ಒಂದು ಹಿಕ್ಕೆಗಳನ್ನ ಹಾಕುತ್ತೆ. ಆ ಹಿಕ್ಕೆಗಳ ಮುಖಾಂತರ ನಾವು ಅದರಲ್ಲಿರುವಂತಹ ಸಾವಯವ ಅಂಶ ಜಾಸ್ತಿ ಇರುತ್ತೆ, ಜೊತೆಗೆ ಅದರಲ್ಲಿ ಪೋಷಕಾಂಶಗಳು ಸಹ ಹೆಚ್ಚಿಗಿರೋದ್ರಿಂದ ಅದನ್ನ ನಾವು ಬಳಸಬಹುದು. ಐದನೇದಾಗಿ ಬೆಳೆ ಉಳಿಕೆಗಳು. ಬೆಳೆ ಉಳಿಕೆಗಳನ್ನು ಸಹ ನಾವು ಡೈರೆಕ್ಟ್ ಆಗಿ ಬಳಸಬಹುದು. ಜೊತೆಗೆ ಕೈಗಾರಿಕೆಗಳು, ಪ್ರಮುಖವಾಗಿ ಈಗ ಸಕ್ಕರೆ ಕಾರ್ಖಾನೆಯಲ್ಲಿ ದೊರಕುವಂತ ಕೈಗಾರಿಕಾ ಉತ್ಪನ್ನಗಳು, ಅದನ್ನು ನಾವು ಬಳಸಬಹುದು. ಜೊತೆಗೆ ಮಾನವ ಒಂದು ವೇಸ್ಟ್ ಅಂದ್ರೆ ಈಗ ಮಲಮೂತ್ರಗಳಾಗ್ಬೋದು, ಅದನ್ನು ಸಹ ಸಂರಕ್ಷಣೆ ಮಾಡಿಕೊಂಡು ಅದನ್ನು ಸಹ ಬಳಸಬಹುದು. ಹೀಗೆ ಸಾವಯವ ಗೊಬ್ಬರಗಳಲ್ಲಿ ಬೃಹತ್ ಸಾವಯವ ಗೊಬ್ಬರಗಳನ್ನ ಇವನ್ನ ಪ್ರಮುಖವಾಗಿ ಇದಾವೆ ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ಈ ಬೃಹತ್ ಸಾವಯವ ಗೊಬ್ಬರಗಳು ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿರುವಂತಹ ಸಾವಯವ ಗೊಬ್ಬರಗಳ ಬಗ್ಗೆ ಆಯ್ತು. ಇನ್ನು ಈ ಸಾಂದ್ರೀಕೃತ ಸಾವಯವ ಗೊಬ್ಬರಗಳು ಯಾವ್ಯಾವು ಅಂತೀರಿ? ಈ ಸಾಂದ್ರೀಕೃತ ಸಾವಯವ ಗೊಬ್ಬರಗಳು ಅಂದ್ರೆ ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ರಮುಖವಾಗಿ ಈಗ ಸಾಮಾನ್ಯವಾಗಿ ಜನರು ಮಾಂಸವನ್ನು ಬಳಸುವಂತ ಜನರಲ್ಲಿ ಅಲ್ಲಿ ಮಾಂಸದ ಅಂಗಡಿಗಳಲ್ಲಿ ಬ್ಲಡ್ ಮೀಲ್ ಮತ್ತೆ ಬೋನ್ ಮೀಲ್ ಅಂತ ದೊರಕುತ್ತೆ. ರಕ್ತದಲ್ಲಿ ಅಂತ ಒಂದು ಗೊಬ್ಬರ, ಇನ್ನೊಂದು ಬೋನ್ಗಳು ಅಂದ್ರೆ ಮೂಳೆಗಳ ಮುಖಾಂತರ ಮಾಡುವಂತ ಒಂದು ಪದಾರ್ಥಗಳು, ಅದನ್ನು ಸಹ ನಾವು ಸಾವಯವ ಗೊಬ್ಬರ ಅಂತ ಪರಿಗಣಿಸ್ತೀವಿ. ಇದರ ಜೊತೆಗೆ ಹಿಂಡಿಗಳು. ಈಗ ನಮ್ಮ ಸಾಮಾನ್ಯವಾಗಿ ಇದರಲ್ಲಿ ಹಿಂಡಿಗಳಲ್ಲಿ ಎರಡು ವಿಧಗಳಿದಾವೆ ಅಂದ್ರೆ ಖಾದ್ಯ ತೈಲದ ಹಿಂಡಿಗಳು ಮತ್ತೆ ಖಾದ್ಯವಲ್ಲದ ತೈಲದ ಹಿಂಡಿಗಳು. ಇದು ಎರಡನ್ನೂ ಸಹ ಉದಾಹರಣೆಗೆ ಶೇಂಗಾ ಹಿಂಡಿ ಆಗಿರ್ಬೋದು, ಎಳ್ಳಿನ ಹಿಂಡಿ ಆಗಿರ್ಬೋದು, ಅಥವಾ ಅರಳಿ ಹಿಂಡಿ, ಬೇವಿನ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಈ ತರ ಸುಮಾರು ಹಿಂಡಿಗಳನ್ನ ನಾವು ಬಳಸೋದ್ರಿಂದ ನಮ್ಗೆ ಸಾವಯವ ಗೊಬ್ಬರಗಳು ಕೊಟ್ಟಂಗಾಗತ್ತೆ, ಪೋಷಕಾಂಶಗಳ ಲಭ್ಯತೆಯನ್ನು ಸಹ ಹೆಚ್ಚಾಗತ್ತೆ. ಅಂದ್ರೆ ಖಾದ್ಯ ರೂಪದ ಹಿಂಡಿಗಳನ್ನ ವಿಶೇಷವಾಗಿ ಪಶು ಆಹಾರದಲ್ಲಿ ಹೆಚ್ಚು ಬಳಸ್ಕೊಳ್ತಾ ಇದೀವಿ ನಾವು. ಖಾದ್ಯ ರೂಪದನ್ನ ಪಶು ಆಹಾರದಲ್ಲಿ ಹೆಚ್ಚಿಗೆ ಬಳಸ್ತೀವಿ, ಹಾಗೆ ಖಾದ್ಯವಲ್ಲದ ಹಿಂಡಿಗಳನ್ನ ನಾವು ಭೂಮಿಗೆ ಬಳಸೋದಕ್ಕೆ ಹೆಚ್ಚಿಗೆ ಬಳಸ್ತೀವಿ. ಅಂದ್ರೆ ಖಾದ್ಯ ಹಿಂಡಿಗಳು ಏನಾದರೂ ಹಾಳಾಗಿದ್ದು ಅದಕ್ಕೇನಾದ್ರೂ ಶಿಲೀಂಧ್ರ ಇಂಥದ್ದು ತಗಲಿದಾಗ ಅದನ್ನು ಕೂಡ ನಾವು ಪೋಷಕಾಂಶವಾಗಿ ಸೇರಿಸಬಹುದು. ಇನ್ನು ಮುಖ್ಯವಾಗಿ ಹಿಂಡಿಗಳನ್ನ ಸಾಮಾನ್ಯವಾಗಿ ಹೇಗೆ ತಯಾರಿಸ್ತಾರೆ, ಅವುಗಳ ಉಪಯುಕ್ತತೆ ಬಗ್ಗೆ ಸ್ವಲ್ಪ ತಿಳಿಸ್ತಾರೆ? ಅಂದ್ರೆ ಈಗ ಹಿಂಡಿಗಳು ಅಂತಂದ್ರೆ ಈಗ ಎಣ್ಣೆ ಬರುವಂತ ಬೀಜಗಳಿರುತ್ತೆ. ಈ ಎಣ್ಣೆ ಬರುವಂತ ಬೀಜಗಳನ್ನ ಮಿಷಿನಿಗೆ ಹಾಕಿದಾಗ ಎಣ್ಣೆ ಒಂದು ಕಡೆಗೆ ಮತ್ತೆ ಹಿಂಡಿ ಒಂದು ಕಡೆಗೆ ಮೆರಪಾಡಾಗುತ್ತೆ. ಹಿಪ್ಪೆ ಹಿಪ್ಪೆ ಅಂತ ಹೇಳ್ತೀವಲ್ಲ, ಅದು ಆ ಸಿಪ್ಪೆನಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತೆ. ಇದರಲ್ಲಿ ಪ್ರಮುಖವಾಗಿ ಸಾರಜನಕ ಹೆಚ್ಚಾಗಿರುತ್ತೆ, ಜೊತೆಗೆ ಈ ಒಂದು ಲಘು ಪೋಷಕಾಂಶಗಳಾದ ಜಿಂಕು ಮತ್ತು ಬೋರಾನು ಅಥವಾ ಮಾಲಿಬ್ಡಿನಮ್ ಇಂತಹ ಒಂದು ಅನೇಕ ಲಘು ಪೋಷಕಾಂಶಗಳು ಇದರಲ್ಲಿ ಕಂಡುಬರೋದ್ರಿಂದ, ಇವುಗಳನ್ನು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಜಮೀನಿನಲ್ಲಿರುವಂಥ ಜೀವಾಣುಗಳು ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾವಾಗ ಆದರೂ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆಯಿತೋ ಅದು ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳ ಲಭ್ಯತೆಯನ್ನು ಗಿಡಗಳಿಗೆ ಹೆಚ್ಚಿಗೆ ಒದಗಿಸೋದ್ರಿಂದ ಈ ಒಂದು ಹಿಂಡಿಗಳನ್ನು ಹೆಚ್ಚಿಗೆ ಬಳಸೋದ್ರಲ್ಲಿ ಒಳ್ಳೆ ಅನುಕೂಲ ಇದೆ ಅಂತ ಹೇಳ್ಬೋದು. ಇವು ಸಾಕಷ್ಟು ಉಪಯುಕ್ತವಾಗಿದ್ದಾವೆ ಅಂತ ಹೇಳ್ಬೋದು. ಹೌದು, ಪೋಷಕಾಂಶಗಳನ್ನು ಇವು ಸಾಕಷ್ಟು ಪ್ರಮಾಣದಲ್ಲಿ ಒದಗಿಸ್ತವೆ. ಇನ್ನು ನಮ್ಮ ಬೇರೆ ಬೇರೆ ಹಿಂಡಿಗಳು ತಾವು ಹೇಳಿದ್ರಿ, ಅವುಗಳಲ್ಲಿರುವಂಥ ಪೋಷಕಾಂಶದ ಪ್ರಮಾಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ವಿವಿಧ ಹಿಂಡಿಗಳಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಪ್ರತಿಯೊಂದು ಹಿಂಡಿಯಲ್ಲೂ ಸಹ ಸಾರಜನಕ ರಂಜಕ ಪೊಟಾಷ್ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳ ಲಭ್ಯತೆ ಇರುತ್ತೆ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಈಗ ಬೇವಿನ ಹಿಂಡಿ ತಗೊಳ್ಳಿ. ಬೇವಿನ ಹಿಂಡಿನಲ್ಲಿ ಸಾರಜನಕದ ಪ್ರಮಾಣ 5.2-5.6% ರಂಜಕ 1% ಇರುತ್ತೆ, ಪೊಟಾಷ್ 1.5% ಇದೇ ರೀತಿ ಪ್ರತಿಯೊಂದು ಹಿಂಡಿಯಲ್ಲೂ ಸಹ ಸರಾಸರಿಯಾಗಿ 4-6.5% ಸಾರಜನಕ, 1-1.5% ರಂಜಕ ಮತ್ತೆ 1.5% ಪೊಟಾಷಿಯಂ ಲಭ್ಯತೆ ಇರುತ್ತೆ. ಇವು ಮುಖ್ಯವಾಗಿ ಹಿಂಡಿಲ್ಲಿರುವಂತಹ ಪೋಷಕಾಂಶಗಳ ಪ್ರಮಾಣ. ಇನ್ನ ಸಾವಯವ ಗೊಬ್ಬರದಿಂದ ಆಗುವಂತಹ ಅನುಕೂಲ ಏನು ಅಂತೇಳಿ? ಈಗ ಸಾವಯವ ಗೊಬ್ಬರದಿಂದ ಆಗುವ ಅನುಕೂಲಗಳನ್ನು ನಾವು 3 ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಭೌತಿಕ ಗುಣಗಳು, ಮಣ್ಣಿನಲ್ಲಿರುವಂಥ ಭೌತಿಕ ಗುಣಗಳನ್ನು ವೃದ್ಧಿ ಮಾಡೋದು. ಭೌತಿಕ ಗುಣಗಳು ಅಂದ ತಕ್ಷಣ ಈಗ ಮಣ್ಣಿನಲ್ಲಿರುವಂಥ ಕಣ ರಚನೆಯಲ್ಲಿ ಇದು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈಗ ಮಣ್ಣು ಅಂದ ತಕ್ಷಣವೇ ಅಲ್ಲಿ ಮಣ್ಣಿನ ಒಳಗಡೆ ಸಾಕಷ್ಟು ಬೇರುಗಳು ಉಸಿರಾಡಲಿಕ್ಕೆ ಜಾಗ ಬೇಕು. ಅದನ್ನು ನಾವು ಪೋರ್ಸ್ ಅಂತ ಹೇಳ್ತೀವಿ, ರಂಧ್ರಗಳು ಅಂತ. ಈ ರಂಧ್ರಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ದೊರಕಿಸಬೇಕು ಅಂತಂದರೆ ಸಾವಯವ ಅಂಶದ ಪಾತ್ರ ಅತಿ ಪ್ರಮುಖವಾಗಿರುತ್ತೆ. ಇದರ ಜೊತೆಗೆ ರಾಸಾಯನಿಕ ಗುಣಗಳು, ರಾಸಾಯನಿಕ ಗುಣಗಳು ಅಂತಂದರೆ ಈಗ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ, ಆದರೆ ಅದು ಲಭ್ಯ ರೂಪದಲ್ಲಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಸಾವಯವ ಅಂಶ ಏನಾದರೂ ಅಲ್ಲಿದ್ದಲ್ಲಿ ಅದು ಪೋಷಕಾಂಶಗಳ ಲಭ್ಯತೆಯನ್ನು ಗಿಡಕ್ಕೆ ಹೆಚ್ಚಿಗೆ ಒದಗಿಸುತ್ತೆ. ಈಗ ಮೂರನೇದಾಗಿ ಜೈವಿಕ ಗುಣಗಳು. ಜೈವಿಕ ಗುಣಗಳು ಅಂತಂದರೆ ಪ್ರಮುಖವಾಗಿ ಒಂದು ಪೋಷಕಾಂಶದ ಲಭ್ಯತೆಯನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ಈಗ ಉದಾಹರಣೆಗೆ ಫಾಸ್ಫರಸ್, ರಂಜಕ ತಗೊಳ್ಳಿ. ರಂಜಕ ಹೆಚ್ಚಿರುತ್ತೆ, ಆದರೆ ಅದು ಲಭ್ಯವಾದ ರೂಪದಲ್ಲಿ ದೊರಕೋದಿಲ್ಲ. ಲಭ್ಯವಾಗಿರುವಂಥ ಅದು ರೂಪಕ್ಕೆ ದೊರಕಬೇಕು ಅಂದರೆ ಈ ಒಂದು ಜೈವಿಕ ಗುಣಗಳು ಅಲ್ಲಿ ಹೆಚ್ಚಿದ್ದಲ್ಲಿ ಮಾತ್ರ ಅದು ಅದರ ಲಭ್ಯತೆ ಜಾಸ್ತಿ ಆಗುತ್ತೆ, ಗಿಡಗಳು ಅದನ್ನು ತಗೊಂಡು ಹೆಚ್ಚಿನ ಇಳುವರಿ ಕೊಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ತಾವು ಈ ಮೊದಲು ತಿಳಿಸಿದ್ರಿ ಬೃಹತ್ ಸಾವಯವ ಗೊಬ್ಬರಗಳು ಅಥವಾ ಈ ಬಲ್ಕಿ ಮೆನ್ಯೂರ್ಸ್ ಅಂತಂದು, ಈ ಒಂದು ಗೊಬ್ಬರದಲ್ಲಿ ಕಾಂಪೋಸ್ಟ್ ಬಹಳ ಮುಖ್ಯವಾದಂಥದ್ದು. ಹೌದು, ಈ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳು ಯಾವ್ಯಾವು ಅಂತೀರಿ? ಈಗ ಪ್ರಮುಖವಾಗಿ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳು ಅಂತಂದರೆ ಹಲವಾರು ಪದ್ಧತಿಗಳನ್ನು ನಾವು ಕಾಣ್ಬೋದು. ಈ ಒಂದು ಪದ್ಧತಿಯಲ್ಲಿ ಅಡ್ಕೋ ಪ್ರೊಸೆಸ್ ಅಂತ ಒಂದು ಬಂತು, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪ್ರೊಸೆಸ್ ಅಂತ ಹೇಳ್ಬಿಟ್ಟು. ಇದು ತುಂಬಾ ಪ್ರಚಲಿತವಾದ ಒಂದು ಪದ್ಧತಿ ಇತ್ತು. ತದನಂತರ ಇಂಡೋರ್ ಪದ್ಧತಿ ಅಂತ, ಬೆಂಗಳೂರು ಪದ್ಧತಿ ಅಂತ, ಮತ್ತೆ ಕೊಯಂಬತ್ತೂರ್ ಪದ್ಧತಿ ಅಂತ, ಮತ್ತೆ ಜಪಾನ್ ಪದ್ಧತಿ ಹಾಗೂ ನಡಾಪ್ ಮೆಥಡ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಪದ್ಧತಿಗಳನ್ನ ವಿವಿಧ ವಿಜ್ಞಾನಿಗಳು ಸಂಶೋಧನೆ ಮಾಡಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮೊದಲನೇದಾಗಿ ತಾವು ತಿಳಿಸಿದ್ದು ಇಂದೋರ್ ಪದ್ಧತಿ ಅಂತ ಅಂದು. ಹೌದು, ಈ ಇಂದೋರ್ ಪದ್ಧತಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ಈ ಇಂಡೋರ್ ಪದ್ಧತಿಯನ್ನು ಹಾವರ್ಡ್ ಮತ್ತು ವ್ಯಾಡ್ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು ಇಂಡೋರ್ನಲ್ಲಿ ಅಭಿವೃದ್ಧಿಪಡಿಸಿದರು. ಈ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದಂಥ ಒಂದು ವಿಜ್ಞಾನಿಗಳ ಪ್ರಕಾರ ಇಂಡೋರ್ ಪದ್ಧತಿಯಲ್ಲಿ ಕಾಂಪೋಸ್ಟ್ನ ತಯಾರು ಮಾಡಲಿದ್ದಕ್ಕೆ ಗುಂಡಿಯನ್ನು ತೆಗೆಯುವಂಥ ಗುಂಡಿ ಅಥವಾ ರಾಶಿ ಯಾವುದಾದ್ರೂ ಒಂದನ್ನು ಬಳಸ್ಬೋದು. ಇದರ ಗಾತ್ರ ಹೇಗಿರಬೇಕು ಅಂದರೆ 6:2:1 ಅನುಪಾತ, ಅಂದರೆ 6 meter ಉದ್ದ, 2 meter ಅಗಲ, 1 meter ಎತ್ತರ ಅಥವಾ 1 meter ಆಳ. ಇದಲ್ಲದೆ ಇನ್ನೊಂದು ಗಾತ್ರ ಅನ್ನೋದಾದ್ರೆ 8:3:1 ಅಂತ, ಅಂದ್ರೆ 8 meter ಉದ್ದ, 3 meter ಅಗಲ, 1 meter ಎತ್ತರ ಅಥವಾ ಆಳ. ಈ ಒಂದು ಗಾತ್ರದಲ್ಲಿ ಗುಂಡಿಯನ್ನು ತೆಗೆದು ಆ ಗುಂಡಿನಲ್ಲಿ ನಾವು ಕಾಂಪೋಸ್ಟ್ಗೆ ಬೇಕಾದಂಥ ಪದಾರ್ಥಗಳನ್ನು ಶೇಖರಣೆ ಮಾಡಬೇಕಾಗತ್ತೆ. ಈ ಗುಂಡಿ ಅಥವಾ ರಾಶಿ ಪದ್ಧತಿಯಲ್ಲಿ ಇದನ್ನ ಎರಡನ್ನು ಮಾಡಬಹುದು. ಗುಂಡಿ ತೆಗೆದಿದ್ದಾದಲ್ಲಿ ಮೊದಲನೇದಾಗಿ ಜಾನುವಾರು ಕೊಠಡಿಯಿಂದ ಬರುವಂತಹ ಒಂದು ತ್ಯಾಜ್ಯಗಳನ್ನ, ಅಂದ್ರೆ ಸೊಪ್ಪು ಹುಲ್ಲು ಎಲ್ಲ ಹಾಕಿರ್ತೀವಲ್ಲ, ಅದರ ಉಳಿಕೆಗಳನ್ನ ಅದ್ರ ಜೊತೆಗೆ ಸಗಣಿ ಅಥವಾ ಗಂಜಲ ಸಮೇತ ತಂದು ಒಂದು ಪದರನ್ನ ಹಾಕ್ಬೇಕು. ಇದು ಸುಮಾರು ಒಂದು 15 centimeter ಪದರನ್ನ ಮಾಡಿದ ಮೇಲೆ ಇದರ ಮೇಲೆ ಗಂಜಲ ಶೇಖರಣೆ ಮಾಡಿಬಿಟ್ಟು ಗಂಜಲನವನ್ನು ಪ್ರತಿದಿನ 2-3 ಬಾಬಿ ಸಿಂಪರಣೆ ಮಾಡಬೇಕು. ಏನಕ್ಕೆ ಅಂತಂದ್ರೆ ಇದರಲ್ಲಿ ತೇವಾಂಶ ಇರಬೇಕು ಯಾವಾಗ್ಲೂ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಬೇಕು. ಇದೇ ರೀತಿ ಪ್ರತಿದಿನ 2-3 ಬಾರಿ ಗಂಜಲವನ್ನು ಸಿಂಪರಣೆ ಮಾಡ್ತಾ 15 ದಿನಗಳ ಕಾಲ ಮುಂದುವರಿಬೇಕು. ತದನಂತರ ಏನು ಮಾಡಬೇಕು ಅಂದರೆ ಒಂದು ಹಾಗೆ ಬಿಡಬೇಕು ಈ ಒಂದು ಗುಂಡಿನ. ಈ 1 ತಿಂಗಳ ನಂತರ ಈ ತ್ಯಾಜ್ಯಗಳು ಸರಿಯಾಗಿ ಕಳೆತು ನಮಗೆ ಒಳ್ಳೆಯ ಒಂದು ಕಾಂಪೋಸ್ಟನ್ನು ಪಡ್ಕೋಬಹುದು. ಇದರಲ್ಲಿ ಪ್ರಮುಖವಾಗಿ ತಯಾರಿಸಿದಂತಹ ಕಾಂಪೋಸ್ಟ್ನಲ್ಲಿ 0.8% ಸಾರಜನಕ, 0.3% ರಂಜಕ, 1.5% ಪೊಟಾಷ್ನ ಲಭ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು 3-4 ತಿಂಗಳಾದ್ರೂ ನಾವು ಕಾಯ್ಬೇಕಾಗತ್ತೆ ಒಳ್ಳೆ ಗೊಬ್ಬರ ಪಡೆದುಕೋಬೇಕು. ಈಗಾಗಲೇ ಹೇಳದಂಗೆ ಪ್ರತಿಯೊಂದು ಪದ್ಧತಿಯಲ್ಲೂ ಸಹ 3-4 ತಿಂಗಳು ಕಾಯ್ಲೇಬೇಕು. ಇದರಲ್ಲಿ ಒಂದೊಂದು ಪದ್ಧತಿಯಲ್ಲಿ ಒಂದೊಂದು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳನ್ನು ನಾವು ನೋಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಬೆಂಗಳೂರು ಪದ್ಧತಿ ಅಂತ. ಹೌದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಬೆಂಗಳೂರು ಪದ್ಧತಿ ಅಂತಂದ್ರೆ ಇದನ್ನ ಅಭಿವೃದ್ಧಿಪಡಿಸಿದಂತ ಅವರು ಸಿಎನ್ ಆಚಾರ್ಯ ಅಂತ. ಇವರು ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಿನಲ್ಲಿ IAS ಅಂತ ಹೇಳ್ತೀವಲ್ಲ, ಅಲ್ಲಿ ಅವರು ಅಭಿವೃದ್ಧಿಪಡಿಸಿದ್ರು. ಇದರಲ್ಲಿ ಒಂದೇ ಒಂದು ವಿಶೇಷತೆ ಅಂತಂದ್ರೆ ಇದರಲ್ಲಿ ಮಾನವ ಮಲಮೂತ್ರ ತ್ಯಾಜ್ಯಗಳನ್ನ ಬಳಸ್ಕೋಬಹುದು ಅನ್ನೋದು. ನಗರ ತ್ಯಾಜ್ಯ ಅಂತ, ನಗರ ತ್ಯಾಜ್ಯ ಅನ್ನೋದು ಅಂದ್ರೆ ಇಲ್ಲಿ ನಗರ ತ್ಯಾಜ್ಯದಲ್ಲೂ ಸಹ ಪ್ರಮುಖವಾಗಿ ಮಾನವನ ಮೂತ್ರ ಅಥವಾ ಮಲ ಬಳಸ್ಬೋದು ಅಂತ. ಏನಕ್ಕೆ ಅಂತಂದ್ರೆ ಈಗ ಸಾಮಾನ್ಯವಾಗಿ ನೀವು ಕಾಣಿಸ್ಬೋದು ಹಳ್ಳಿಗಳಲ್ಲಿ ಪ್ರಮುಖವಾಗಿ ಈ ಒಂದು ತ್ಯಾಜ್ಯನದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಇಂತಹ ಸಂದರ್ಭದಲ್ಲಿ. ಜೊತೆಗೆ ಇದರಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯಾದಂತ ಒಂದು ತೊಂದರೆಗಳನ್ನ ಯಾರು ಅನುಭವಿಸ್ದಂಗೆ ತಯಾರಿಕೆ ಮಾಡುವಂತ ಒಂದು ಪದ್ಧತಿ. ಇದರಲ್ಲಿ ಪ್ರಮುಖವಾಗಿ ಏನ್ ಮಾಡಬೇಕು ಅಂತಂದ್ರೆ ಒಂದು ಗುಂಡಿ ತೋಡ್ಬೇಕು. ಆ ಗುಂಡಿ 2 ಮೀಟರ್ ಅಗಲ, 1 ಮೀಟರ್ ಉದ್ದ ಇರಬೇಕು, ಮತ್ತೆ 2 ಮೀಟರ್ ಅಗಲ, 1 ಮೀಟರ್ ಆಳ, ಉದ್ದ ನಮ್ಮ ಕೆಪಾಸಿಟಿಗೆ ತಕ್ಕಂಗೆ ಅಂದ್ರೆ ಎಷ್ಟು ಬೇಕೋ ಅಷ್ಟನ್ನು ಸಹ ತೆಗಿಬಹುದು. ಇದರಲ್ಲಿ ಬೆಳೆ ಉಳಿಕೆಗಳು ಏನಾದ್ರೂ ಇದ್ದಂತದಲ್ಲಿ ಅಂದ್ರೆ ಕೃಷಿಯಲ್ಲಿ ತ್ಯಾಜ್ಯಗಳೇನಾದ್ರೂ ಇರೋದನ್ನ ಒಂದು 15 ಸೆಂಟಿಮೀಟರ್ನಷ್ಟು ಮೊದಲನೇ ಪದರಾಗಿ ಬಳಸಿ ತದನಂತರ ಅದರ ಮೇಲೆ ಒಂದು 5 ಸೆಂಟಿಮೀಟರ್ ಅಂದ್ರೆ ಎಕ್ಸಾಕ್ಟ್ 5 ಸೆಂಟಿಮೀಟರ್ ಅಂತಲ್ಲ ಒಂದು ಪದರನಲ್ಲಿ ಈ ಮಲಮೂತ್ರಗಳನ್ನ ಲೇಪನ ಮಾಡಬೇಕು. ತದನಂತರ ಇದೇ ರೀತಿ ಮತ್ತೆ ಬೆಳೆ ಉಳಿಕೆಗಳನ್ನ ಹಾಕಬೇಕು. ಇದೇ ರೀತಿ ಒಂದು ಆ ಒಂದು 5 ತಿಂಗಳ ಕಾಲ ಮಾಡ್ತಾ ಇದ್ದಲ್ಲಿ ಕೊನೆಯದಾಗಿ ಏನ್ ಮಾಡಬೇಕು ಅಂತಂದ್ರೆ ಮಣ್ಣಿನ ಒಂದು ಲೇಪನ ಮಾಡಬೇಕು. ಏನಕ್ಕೆ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿಯಾದಂತ ವಾಸನೆ ಬರಬಾರದು, ಜೊತೆಗೆ ಒಳಗಡೆ ತೇವಾಂಶ ಹಂಗೆ ಹಿಡಿದಿಟ್ಕೋಬೇಕು, ಮತ್ತೆ ಟೆಂಪರೇಚರ್ ಅಂದ್ರೆ ಉಷ್ಣಾಂಶನೂ ಅದನ್ನ ಕಾಪಾಡ್ಕೋಬೇಕಾಗಿರೋದ್ರಿಂದ ಇದನ್ನ ಹಾಗೆ ಇಟ್ಟು ತದನಂತರ ಅವಾಗ ಅವಾಗ ನೀರನ್ನ ಚುಮುಕ್ಸ್ತಾ ಇರಬೇಕು ಅಂದ್ರೆ ತೇವಾಂಶನ ಕಾಪಾಡೋದಕ್ಕೆ. ಈ ರೀತಿ ಮಾಡೋದ್ರಿಂದ ಅನುಕೂಲಗಳೇನು ಅಂದ್ರೆ ಈ ಒಂದು ಮಾನವ ಮೂತ್ರ ಮಲ ವಿಸರ್ಜನೆ ಸರಿಯಾಗಿ ಮಾಡಬಹುದು. ಉತ್ತಮವಾದ ಕಾಂಪೋಸ್ಟ್ ನಮಗೆ 6-8 ತಿಂಗಳೊಳಗೆ ದೊರಕುತ್ತೆ. ಜೊತೆಗೆ ಈ ಒಂದು ವೇಸ್ಟ್ ನ ನಾವು ಕೃಷಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಈ ರೀತಿ ತಯಾರಾದಂತ ಒಂದು ಕಾಂಪೋಸ್ಟ್ ನಲ್ಲಿ ಇಂಡೋರ್ ಪದ್ಧತಿಗಿಂತ ಹೋಲಿಸಿದ್ರೆ ಹೆಚ್ಚಿನ ಒಂದು ಪೋಷಕಾಂಶಗಳ ಲಭ್ಯತೆ ಇರುತ್ತೆ. ಸಾರಜನಕ 1.5% ಇರುತ್ತೆ, ರಂಜಕ 1% ಇರುತ್ತೆ, ಪೊಟಾಷ್ 1.5% ಇರುತ್ತೆ. ಇನ್ನೊಂದು ನಮ್ಮ ರೈತ ಬಾಂಧವರು ಹೆಚ್ಚಾಗಿ ಅನುಸರಿಸುವ ಪದ್ಧತಿ ಅಂದ್ರೆ ನಡಕ್ ಪದ್ಧತಿ ಅಂತ ತಾವು ಹೇಳಿದ್ರಿ. ಹೌದು, ಈ ಪದ್ಧತಿ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಈಗ ನಡಕ್ ಪದ್ಧತಿ ಅಂತಂದ್ರೆ ಇದನ್ನ ಮೊದಲನೇ ಬಾರಿಗೆ ಒಬ್ಬ ಮಹಾರಾಷ್ಟ್ರದ ರೈತರೊಬ್ರು ಇದನ್ನ ಪ್ರಚಲಿತ ಮಾಡಿದ್ರು. ಅವ್ರ ಹೆಸರು ಪಂಡಾರಿ ಪಾಂಡೆ ಅಂತ ಹೇಳ್ಬಿಟ್ಟು. ಅವರು ಏನ್ ಹೇಳೋ ಪ್ರಕಾರ, ಸುಮಾರು 1 ಕೆಜಿ ಸಗಣಿ, ಗೋವಿನ ಸಗಣಿಯಿಂದ 40 ಕೆಜಿಯಷ್ಟು ಕಾಂಪೋಸ್ಟ್ ನ ನಾವು ತಯಾರು ಮಾಡಬಹುದು ಅಂತ. ಸುಲಭವಾಗಿ ರೈತರಿಗೆ ದೊರಕುವಂತ ವಸ್ತುಗಳನ್ನೇ ಉಪಯೋಗಿಸ್ಬಿಟ್ಟು ಅವರೇ ತಯಾರು ಮಾಡೋದಕ್ಕೆ ಒಳ್ಳೆಯ ಒಂದು ಪದ್ಧತಿ ಅಂತ ನಡ ಪದ್ಧತಿ ಅಂತ ಹೇಳ್ಬೋದು. ಈ ಪದ್ಧತಿಯಲ್ಲಿ ಗುಂಡಿಯನ್ನು ತೋಡ್ಬೇಕು. ಈ ಗುಂಡಿನ ಗಾತ್ರ ಮತ್ತೆ ನಮ್ಮ ಅನುಕೂಲಕ್ಕೆ ತಕ್ಕಂಗಿರುತ್ತೆ. ಆದರೂ ಅವರು ಶಿಫಾರಸು ಮಾಡಿರುವಂತ ಗಾತ್ರ ಅಂತಂದ್ರೆ 10 ಅಡಿ ಉದ್ದ, 5 ಅಡಿ ಅಗಲ, 3 ಅಡಿ ಎತ್ತರ. ಇದನ್ನ ಯಾವ ರೀತಿ ಗುಂಡಿ ತೋಡ್ಬೋದು ಇಲ್ಲ ಇಟ್ಟಿಗೆಗಳನ್ನು ಬಳಸ್ಬೋದು. ಇಟ್ಟಿಗೆ ಬಳಸೋದು ತುಂಬಾ ಸೂಕ್ತ ಅಂತ ಇವ್ರು ಹೇಳ್ತಾರೆ. ಕಾರಣ ಏನು ಅಂದ್ರೆ ಇಟ್ಟಿಗೆಗಳನ್ನ ಜೋಡಿಸುವಾಗ 2 ಇಟ್ಟಿಗೆ ಮಧ್ಯೆ 1 ಇಟ್ಟಿಗೆನಷ್ಟು ಜಾಗ ಬಿಡಬೇಕು. ಹೀಗೆ ಬಿಡೋದ್ರಿಂದ ಗಾಳಿ ಚೆನ್ನಾಗಿ ಆಡುತ್ತೆ, ಮತ್ತೆ ಹೆಚ್ಚಿಗೆ ನಮಗೆ ಕಾಂಪೋಸ್ಟ್ ನ ತಯಾರು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಇದರ ನಂತರ ಏನ್ ಮಾಡಬೇಕು ಅಂದ್ರೆ ಮೊದಲನೇ ಪದರಲ್ಲಿ ಈ ಒಂದು ತೊಟ್ಟಿ ಅಥವಾ ಗುಂಡಿ ತೋಡಿದ ನಂತರ ಮೊದಲನೇ ಪದರಲ್ಲಿ ಗಿಡದ ಕಾಂಡಗಳು ಅಂದ್ರೆ ಈ ಉದಾಹರಣೆಗೆ ನಮ್ಗೆ ತೆಂಗಿರುವಂತವ್ರು ತೆಂಗಿನ ಗರಿಗಳನ್ನೇ ಬಳಸ್ಬೋದು. ಇದು ನಿಧಾನವಾಗಿ ಕಳೆಯುತ್ತೆ. ಸೊ ಹಾಗಾಗಿ ಇದನ್ನ ನಾವು ಮೊದಲನೇ ಪದರಲ್ಲಿ 1-6 ಇಂಚಿನಷ್ಟು ಒಂದು ಪದರನ್ನ ಮಾಡಬೇಕು. ತದನಂತರ ಇದ್ರ ಮೇಲೆ ಹಸುವಿನ ಅಥವಾ ಗೋವಿನ ಸಗಣಿಯನ್ನ ಒಂದು ಸುಮಾರು 1-4 ಕೆಜಿ ಸಗಣಿ ತಗೊಂಡು 100 ಲೀಟರ್ ನೀರಿಗೆ ಬೆರೆಸ್ಕೊಂಡು ಇದನ್ನ ಅದ್ರ ಮೇಲೆ ಸಿಂಪರಣೆ ಮಾಡಬೇಕು. ಇದೇ ರೀತಿ 3ನೇ ಪದರ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತಂದ್ರೆ ಸಣ್ಣ ಒಂದು ಎಲೆಗಳು ಅಥವಾ ಕೃಷಿ ತ್ಯಾಜ್ಯಗಳನ್ನ ಅದೇ ರೀತಿ ಮತ್ತೆ 1-4-5 ಇಂಚಿನಷ್ಟು ಹಾಕಿ ಅದರ ಮೇಲೆ ಮತ್ತೆ ಗೋವಿನ ಸಗಣಿ ಮತ್ತು ಗಂಜಲವನ್ನ ಲೇಪನ ಮಾಡಿ ಈ ರೀತಿ ಮಾಡಿದ ನಂತರ ಇದನ್ನ ಕೊನೆಯದಾಗಿ ಒಂದು ಅಂತ ತಲುಪಿದ ನಂತರ ಮಣ್ಣಿನಲ್ಲಿ ಇದನ್ನ ಸಾರಿಸ್ಬೇಕು. ಅಂದ್ರೆ ಪ್ಲಾಸ್ಟ್ರಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ಮಾಡೋದ್ರಿಂದ ತೇವಾಂಶ ಅಲ್ಲೇ ಹಿಡಿದಿಟ್ಕೊಳ್ಳುತ್ತೆ. ಇದು ಒಂದು 3-4 ತಿಂಗಳ ನಂತರ ಏನಾಗುತ್ತೆ ಅಂದ್ರೆ ನಮಗೆ ಒಳ್ಳೆ ಒಂದು ಕಾಂಪೋಸ್ಟ್ನ ತಯಾರಿಕೆ ಆಗುತ್ತೆ. ಈ ಕಾಂಪೋಸ್ಟ್ ತಯಾರಿಕೆ ಆದ ನಂತರ ನಮ್ಗೆ ಈ ಪ್ರಮುಖವಾಗಿ ಇನ್ನೊಂದು ಗಮನಿಸಬೇಕಾದಂತ ಒಂದು ಅಂಶ ರೈತರು ಅಂದ್ರೆ ಕಾಂಪೋಸ್ಟ್ ತಯಾರಾಗಿದೆಯಾ ಇಲ್ವಾ ಅನ್ನೋದನ್ನು ಸಹ ತಿಳ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಕಾಂಪೋಸ್ಟ್ ಅಂತಂದ್ರೆ ಒಂದು ಕಾಳಿನಿಂದ ಇಂದು ಕಾಳಿಗೆ ಅಂಟ್ಕೋಬಾರ್ದು, ಪುಡಿ ಪುಡಿಯಾಗಿರಬೇಕು. ಅಂದ್ರೆ ಈಗ ಜರಡಿ ಹಿಡಿದ್ರೆ ಜರಡಿಯಲ್ಲಿ ಎಲ್ಲಾ ಒಂದು ಪದಾರ್ಥಗಳು ಕೆಳಗೆ ಬೀಳಬೇಕು. ಈ ರೀತಿ ಆಗೋದಕ್ಕೆ ನಾವು ಕಾಂಪೋಸ್ಟ್ ಅಂತ ಹೇಳ್ತೀವಿ. ಈ ಒಂದು ಮಟ್ಟ ಇದು ಒಂದು ನಡ ಪದ್ಧತಿಯಲ್ಲಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬರುತ್ತೆ ಮತ್ತು ಪೋಷಕಾಂಶಗಳ ಪ್ರಮಾಣನೂ ಸಹ ಹೆಚ್ಚಿರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ಏನ್ ಮಾಡಬೇಕು ಅಂದ್ರೆ ನಡ ಪದ್ಧತಿಯಲ್ಲಿ ಗುಂಡಿ ಅಥವಾ ತೊಟ್ಟಿ ತೋಡಿದ ನಂತರ ಬಿಸಿಲು ಅಥವಾ ಮಳೆಗೆ ಸಿಗದಂಗೆ ಮೇಲೆ ಒಂದು ಛಾವಣಿಯನ್ನು ನಿರ್ಮಿಸಿದ್ರೆ ಇನ್ನ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ ಅಂತ ಇವರು ಹೇಳ್ತಾರೆ. ಅದು ತೇವಾಂಶದ ಸಂರಕ್ಷಣೆನೂ ಆಗುತ್ತೆ, ಸಂರಕ್ಷಣೆನೂ ಆಗುತ್ತೆ, ಬಿಸಿಲು ಕಾಲದಲ್ಲಿ ಬಿಸಿಲಿನ ರಕ್ಷಣೆ ಆಗುತ್ತೆ. ಇನ್ನು ಮುಖ್ಯವಾಗಿ ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಸಾವಯವ ಗೊಬ್ಬರಗಳ ಬಗ್ಗೆ ಏನು ಕಿವಿ ಮಾತು ಹೇಳೋದಕ್ಕೆ ತಾವು ಬಯಸ್ತೀರಿ? ಈಗ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ರೈತರು ಪ್ರತಿಯೊಬ್ಬರು ಸಹ ಸಾವಯವ ಗೊಬ್ಬರವನ್ನು ಬಳಸಲೇಬೇಕು. ಈಗ ನಮ್ಮಲ್ಲಿ ದನಕರುಗಳು ಇಲ್ಲ ಅಥವಾ ಇನ್ನೇನೋ ಒಂದು ಒಂದು ಹೇಳಿಬಿಟ್ಟು ಇದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಸಾವಯವ ಗೊಬ್ಬರಗಳನ್ನು ಬಳಸಬೇಕು ಅಂದ ತಕ್ಷಣ ಸಾವಯವ ಗೊಬ್ಬರಗಳು ಕೂಡ ಅಂಗಡಿಯಲ್ಲಿ ಎಲ್ಲಾದರೂ ಕೊಂಡ್ಕೊಂಬಂದು ಹಾಕೋದ್ರಲ್ಲಿ ಅರ್ಥ ಇಲ್ಲ. ನಮ್ಮಲ್ಲೇ ದೊರಕುವಂಥ ಪದಾರ್ಥಗಳು ಯಾವುದೇ ಪದಾರ್ಥಗಳಿರ್ಬೋದು, ಈಗ ಕಸ ಕಡ್ಡಿಗಳಿಗೂ ಸಹ ನಾವು ಕಾಂಪೋಸ್ಟ್ ಮಾಡ್ಬೋದು. ಅಂದರೆ ಅಲ್ಲಿ ಹೂವು ಅಥವಾ ಬೀಜ ಆಗಿರಬಾರ್ದು. ಅಂಥ ಒಂದು ಪದಾರ್ಥಗಳನ್ನೆಲ್ಲ ಶೇಖರಣೆ ಮಾಡಿ ನಾವೇ ಸಾವಯವ ಗೊಬ್ಬರವನ್ನು ತಯಾರು ಮಾಡಿ ತಯಾರಾದ ಸಾವಯವ ಗೊಬ್ಬರವನ್ನು ಸೂಕ್ತ ಸಮಯದಲ್ಲಿ ಒಂದು 15-20 ದಿನಗಳು ಮುಂಚಿತವಾಗಿ ಭೂಮಿಗೆ ಬೆರೆಸಿ ತದನಂತರ ಅದನ್ನು ಉಳುಮೆ ಮಾಡಿ ಮತ್ತೆ ಒಂದು ಒಳ್ಳೆ ರಾಸಾಯನಿಕ ಗೊಬ್ಬರಗಳನ್ನು ಸೂಕ್ತ ಪ್ರಮಾಣದಲ್ಲಿ ಬಳಸಿದ್ದೇ ಆದಲ್ಲಿ ಇಳುವರಿ ಪ್ರಮಾಣ ಹೆಚ್ಚಾಗುತ್ತೆ ಮತ್ತೆ ಭೂಮಿಯು ಸಹ ಬರಡಾಗದ ರೀತಿಯಲ್ಲಿ ಹೆಚ್ಚಿನ ಒಂದು ಫಲವತ್ತತೆಯನ್ನು ಮೈಂಟೈನ್ ಮಾಡುತ್ತೆ. ಹಾಗಾಗಿ ನಮಗೆ ಒಳ್ಳೆ ಇಳುವರಿ ಕೊಡೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬ ರೈತರು ದಯವಿಟ್ಟು ಗಮನಿಸಬೇಕು, ಸಾವಯವ ಗೊಬ್ಬರನ ಇಲ್ಲದೆ ಯಾವುದೇ ಬೆಳೆಯನ್ನು ಬೆಳಿಬಾರದು ಅನ್ನೋದು ನನ್ನ ಒಂದು ಇಚ್ಛೆ. ಅಂದರೆ ಮುಖ್ಯವಾಗಿ ಈ ಒಂದು ಕೃಷಿನಲ್ಲಿ ನಾವು ಸಾವಯವ ಗೊಬ್ಬರವನ್ನ ಸಾಕಷ್ಟು ಪ್ರಮಾಣದಲ್ಲಿ ಬಳಸಿಕೊಳ್ಳಬೇಕು ಅನ್ನೋದು ನಿಮ್ಮ ಒಂದು ಅನಿಸಿಕೆ ಅಂತ ಹೇಳಬಹುದು. ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ ಒಂದು ರಾಗಿ ಬೆಳಿಬೇಕು ಅಂತಂದ್ರೆ 7.5 ಟನ್ನಿಂದ 10 ಟನ್ನಷ್ಟು ಸಾವಯವ ಗೊಬ್ಬರ ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಬಳಸಿ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಇದರಲ್ಲಿರುವಂತ ಒಂದು ಗುಣಗಳು ನಮಗೆ ಆ ಬೆಳೆಗೆ ಸಿಗದೇ ಇರ್ಬೋದು, ಮುಂದಿನ ಬರುವಂತ ಬೆಳೆಗಳಿಗೆ ಮತ್ತೆ ಆ ಜಮೀನಿನ ಫಲವತ್ತತೆಯನ್ನು ಕಾಪಾಡೋದ್ರಲ್ಲಿ ಹೆಚ್ಚಿನ ಪಾತ್ರ ವಹಿಸೋದ್ರಿಂದ ಸಾವಯವ ಗೊಬ್ಬರದ ಬಳಕೆ ಅತಿ ಪ್ರಮುಖವಾದ್ದು. ರೈತ ಬಾಂಧವರೇ, ತಮಗೆ ಈ ಕೃಷಿನಲ್ಲಿ ಸಾವಯವ ಗೊಬ್ಬರದ ಬಳಕೆಯ ಬಗ್ಗೆ, ವಿವಿಧ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಎ ಸತೀಶ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9900213037. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9900213037. ತುಂಬ ಸಂತೋಷ ಡಾಕ್ಟರ್ ಸತೀಶ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿನಲ್ಲಿ ಸಾವಯವ ಗೊಬ್ಬರದ ಬಳಕೆ ಬಗ್ಗೆ, ವಿವಿಧ ಕಾಂಪೋಸ್ಟ್ ತಯಾರಿಕಾ ಪದ್ಧತಿಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಗೊಬ್ಬರ ತಯಾರಿಕೆಯ ಪದ್ಧತಿಗಳು ಮತ್ತು ಸಾವಯವ ಗೊಬ್ಬರದ ಮಹತ್ವ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎ ಸತೀಶ್ ಅವರೊಂದಿಗೆ ನಡೆಸಿದ ಸಂದರ್ಶನ ಆಲಿಸಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಪಿಎಂ ಜಗದೀಶ್. ನೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 23ರಂದು ಸಂಜೆ 5:30-6 ಗಂಟೆವರೆಗೆ ಪ್ರಸಾರವಾಗುವ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಸೂಕ್ಷ್ಮ ನೀರಾವರಿ ಯೋಜನೆ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಗೆ ಸಂಬಂಧಿಸಿದ ತಮ್ಮ ಪ್ರಶ್ನೆಗಳಿಗೆ ಕೃಷಿ ಇಲಾಖೆಯ ಅಧಿಕಾರಿಗಳು ಉತ್ತರಿಸಲಿದ್ದಾರೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074772237484

ಉತ್ಪಾದನಾ ವೆಚ್ಚವಾಗಿ ಪ್ರತಿ ಕ್ವಿಂಟಾಲ್ಗೆ 3,627 ರೂಪಾಯಿನಷ್ಟು ಅಂದಾಜು ಮಾಡಲಾಗಿದೆ. ಕನಿಷ್ಠ ಬೆಂಬಲ ಬೆಲೆ ಜೊತೆಗೆ ನಾವು ತುಲನಾತ್ಮಕವಾಗಿ ನೋಡಿದಾಗ 50%ರಷ್ಟು ಹೆಚ್ಚು ಆದಾಯ ಬರುವಂತಹ ಸಾಧ್ಯತೆ ರೈತರಿಗೆ ಇರುತ್ತೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯ 6 ಗಂಟೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ ಕೇಳುಗರೆ. ಇನ್ನು ಮುಂದೆ ಈ ಸಂಜೆ 6:30 ಧಾರವಾಡ ಕೇಂದ್ರದ ಸಹಪ್ರಸಾರದಿಂದ ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ. 6:51 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7 ಗಂಟೆಗೆ ಹಾಯದೋಣಿ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳ ಸಮೀಕ್ಷೆ ಪ್ರಸಾರವಾಗುವುದು. ರಾತ್ರಿ 9:00 ಉರ್ದು ಕಾರ್ಯಕ್ರಮ. ಮೆಹಮೂದಿ ಬೇಗಂ ಅವರಿಂದ ಪ್ರಬಂಧ, ಘಜನ್ಫರ್ ಅಲಿ ಅವರಿಂದ ಭಾಷಣ, ಆನಂತರ ಜಗಜೀತ್ ಸಿಂಗ್ ಅವರು ಹಾಡಿರುವ ಗಜಲ್ಗಳನ್ನು ಇಂದಿನ ಉರ್ದು ಕಾರ್ಯಕ್ರಮದಲ್ಲಿ ಕೇಳುವಿರಿ. ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೊಡುಗೆ. ರಾತ್ರಿ 9:30 ಅಮೃತ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಭಾಗವಹಿಸುವ ವಿಷಯ ಪರಿಣಿತರು ಹನುಮಾಕ್ಷಿ ಗೋಗಿ, ರಾಜೇಶ್ ಚಿಟ್ಟುಗುಪ್ಪಿ, ಡಾ ಸಂಗಮನಾಥ ಲೋಕಾಪುರ, ತನುಜಾ ಮಠ್ ಹಾಗೂ ಡಾ ಕೆಎಸ್ ವಿಜಯಲಕ್ಷ್ಮಿ. ಪ್ರಸ್ತುತಿ ಡಾ ಬಸು ಬೇವಿನಗಿಡದ್ ಮತ್ತು ಸುರೇಖಾ ಸುರೇಶ್. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೊಡುಗೆ. ರಾತ್ರಿ 10:00 ಕೇಳಿ ನಾಟಕ ಕಳ್ಳ ಮಳ್ಳ, ರಚನೆ ಹೂಲಿ ಶೇಖರ್, ನಿರ್ಮಾಣ ಪ್ರಭಾ ಶಿರೂರ್. 10:30 ಚಿತ್ರಗೀತೆಗಳನ್ನು ಆಲಿಸಬಹುದು. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:05 ಚಿಂತನ, ಡಾ ಎಂ ಬೈರೇಗೌಡ ಅವರಿಂದ.